ಈ ಮಳೆ ನೀರು ಸಂರಕ್ಷಣೆ ಮೂಲ ತತ್ವಗಳನ್ನು ನೀವು ಕೇಳಿದ್ದೀರಿ, ಆದರೆ ಇದ್ರ ಬಹಳ ಮುಖ್ಯವಾಗಿ ಭೂಮಿಯ ಮೇಲೆ ಬಿದ್ದ ಮಳೆ ನೀರು ವ್ಯರ್ಥವಾಗಿ ಹರಿದು ಆಚೆ ಹೋಗುವುದನ್ನು ತಪ್ಪಿಸುವುದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ಬಿದ್ದ ಮಳೆ ನೀರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ ಭೂಮಿಯಲ್ಲಿಯೇ ಹಿಡಿದಿಟ್ಟು ಇಂಗಿಸುವುದು ಇನ್ನೂ ಬಹಳ ಮುಖ್ಯವಾಗಿರುತ್ತದೆ. ಇನ್ನು ಭೂಮಿಯಲ್ಲಿ ಶೇಖರಣೆ ಮಾಡಿದ ನೀರು ಬೆಳೆಗಳಿಗೆ ಉಪಯೋಗವಾಗುವಂತೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಭೂಮಿಯಲ್ಲಿ ಸಂಗ್ರಹಿಸಿದ ನಂತರ ಹೆಚ್ಚಾದ ಮಳೆ ನೀರು ಭೂಮಿಯ ಮೇಲೆ ಹರಿದು ವ್ಯರ್ಥವಾಗಿ ಆಚೆ ಹೋಗುವುದನ್ನು ತಡೆದು ಜಮೀನಿನಲ್ಲಿಯೇ ಚಿಕ್ಕ ಹೊಂಡ ಮತ್ತು ಕುಂಟೆ ನಿರ್ಮಿಸಿ ಸಂಗ್ರಹಿಸುವುದು. ಈ ರೀತಿಯಾಗಿ ನಾವು ಈ ಒಂದು ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡಬೇಕಾದ್ರೆ ಈ ಮುಖ್ಯವಾದಂಥ ತತ್ವಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಈ ಮಳೆ ನೀರಿನ ಒಂದು ಸಂರಕ್ಷಣೆ ಮಾಡಬೇಕಂದ್ರೆ ಏನೆಲ್ಲ ವಿಧಾನಗಳಿದ್ದಾವೆ, ಯಾವ ರೀತಿಯ ಒಂದು ಕ್ರಮಗಳನ್ನು ಅನುಸರಿಸಬೇಕು ನಮ್ಮ ರೈತರು? ಈಗ ಒಂದು ವಿಧಾನಗಳನ್ನು ನಾವು ತಗೊಂಡಾಗ ಈ ಮಳೆ ನೀರು ಸಂರಕ್ಷಣೆ ವಿಧಾನಗಳು ಬಹಳ ಮುಖ್ಯವಾಗಿರ್ತವೆ. ಆಯಾ ಜಮೀನುಗಳಲ್ಲಿ ಬೀಳುವ ಮಳೆ ನೀರನ್ನು ಅಲ್ಲಿಯೇ ನಾವು ಸಂರಕ್ಷಿಸುವ ವಿಧಾನವನ್ನು ಮುಖ್ಯವಾಗಿ ಎರಡು ಪ್ರಕಾರಗಳಲ್ಲಿ ನಾವು ವಿಂಗಡಿಸಬಹುದು. ಒಂದನೇದು ನಾವು ಹೇಳಬೇಕಾದ್ರೆ ಬೇಸಾಯ ಕ್ರಮ ಪದ್ಧತಿಗಳನ್ನು ಮತ್ತು ಯಾಂತ್ರಿಕ ನಿರ್ಮಾಣ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಸರ್, ತಾವು ಹೇಳಿದ್ರೆ ಎರಡು ಪದ್ಧತಿಗಳಲ್ಲಿ ನಾವು ಅಂದರೆ ಎರಡು ವಿಧಾನಗಳಲ್ಲಿ ನಾವು ಮಳೆ ನೀರಿನ ಸಂರಕ್ಷಣೆ ಮಾಡಬಹುದು ಅಂತೇಳಿ, ಒಂದು ಬೇಸಾಯ ಕ್ರಮದ ಪದ್ಧತಿಗಳು ಮತ್ತು ಯಾಂತ್ರಿಕ ಪದ್ಧತಿಗಳು ಅಂತೇಳಿ. ಈ ಬೇಸಾಯ ಕ್ರಮದ ಪದ್ಧತಿಗಳು ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ಅನುಸರಿಸಬೇಕು? ನಾವು ಬೇಸಾಯ ಕ್ರಮದ ಪದ್ಧತಿಗಳನ್ನು ತಗೊಂಡಾಗ ಈ ಒಂದು ಅದರಲ್ಲಿ ಮುಖ್ಯವಾಗಿ ಇಳಿಜಾರಿಗೆ ಅಡ್ಡಲಾಗಿ ಸಮಪಾತಾಳಿ ಬೇಸಾಯವನ್ನು ನಾವು ಮಾಡಬೇಕಾಗ್ತದೆ. ಎರಡನೇದನ್ನು ತಗೊಂಡಾಗ ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆಯನ್ನು ಮಾಡಬೇಕಾಗ್ತದೆ, ಆಳವಾದ ಉಳುಮೆಯನ್ನು ಮಾಡಬೇಕಾಗ್ತದೆ. ಮಿಶ್ರ ಬೆಳೆ ಬೇಸಾಯ ಸಹ ಮಾಡಬೇಕಾಗ್ತದೆ. ದೋಣಿ ಸಾಲು ಅಥವಾ ದಿಂಡು ಸಾಲುಗಳನ್ನು ಸಹ ನಾವು ಮಾಡಬೇಕಾಗ್ತದೆ. ಜಿಗಲಿ ಆಕಾರದ ಏರುಮಡಿಗಳನ್ನು ಸಹ ನಾವು ಮಾಡಬೇಕಾಗ್ತದೆ. ತಟ್ಟೆಯಾಕಾರದ ಗುಣಿಗಳು ಸಹ ನಾವು ಇವುಗಳನ್ನು ನಾವು ಮಾಡಿದರೆ ಬಹಳ ಅನುಕೂಲ ಆಗ್ತದೆ. ಇದರಲ್ಲಿ ನಾವು ಮುಖ್ಯವಾಗಿ ಈ ಬೇಸಾಯ ಪದ್ಧತಿಗಳನ್ನು ನಾವು ತಿಳ್ಕೋಬೇಕಾದ್ರೆ ಭೂಮಿಯ ಇಳಿಜಾರು ಶೇಕಡ ಒಂದಕ್ಕಿಂತ ಕಡಿಮೆ ಇದ್ದಾಗ ಸೂಕ್ತ ಬೆಳೆ ನಿರ್ವಹಣೆಯ ಅಂದರೆ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಮಳೆ ನೀರಿನ ಸಂರಕ್ಷಣೆ ಮಾಡಬಹುದು. ಈ ಬೇಸಾಯ ಕ್ರಮಗಳು ಯಾವುವು ಅಂದರೆ, ಈಗ ಹಾಗೆ ಹೇಳಿದಂಗೆ ಇಳಿಜಾರಿಗೆ ಅಡ್ಡಲಾಗಿ ಸಮಪಾತಾಳಿ ಬೇಸಾಯ ಅನ್ನೋದನ್ನು ನಾನು ಹಾಗೆ ನಿಮಗೆ ತಿಳಿಸ್ಕೊಟ್ಟೆ. ಇದು ಯಾವ ರೀತಿ ಅಂದರೆ, ಭೂಮಿಯ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ, ಬಿತ್ತನೆ ಮತ್ತು ಇತರ ಕೃಷಿ ಕ್ರಮಗಳನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಪ್ರತಿ ಬೆಳೆ ಸಾಲು ಒಂದು ಚಿಕ್ಕ ಬದುವಿನಂತೆ ನೀರು ಹರಿಯುವುದಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಈ ಒಂದು ನೀರು ಹರಿದು ಹೋಗುವ ವೇಗವನ್ನು ಕಡಿಮೆ ಮಾಡುತ್ತೆ, ಭೂಮಿಯಲ್ಲಿ ಇಂಗುವ ಅವಕಾಶ ಮಾಡಿಕೊಡುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಕೃಷಿ ಭೂಮಿ ಇಳಿಜಾರಿನ ದಿಕ್ಕನ್ನು ಲೆಕ್ಕಿಸದೆ ಜಮೀನಿನ ಉದ್ದ ಹೆಚ್ಚು ಇರುವ ದಿಕ್ಕಿನಲ್ಲಿ ಉಳುಮೆ, ಬಿತ್ತನೆ ಇತ್ಯಾದಿ ಬೇಸಾಯ ಕ್ರಮಗಳನ್ನು ಕೆಲವರು ಮಾಡ್ತಾ ಇರ್ತಾರೆ. ಕಾರಣವೇನೆಂದ್ರಪ್ಪ, ಎತ್ತುಗಳು ತಿರುಗಿಸಲು ಅನಾನುಕೂಲವಾಗುವುದೆಂದು, ಆದರೆ ಈ ರೀತಿ ಇಳಿಜಾರಿನ ದಿಕ್ಕಿನಲ್ಲಿ ಉಳುಮೆ ಮತ್ತು ಬಿತ್ತನೆ ಮಾಡುವುದರಿಂದ ಬಿದ್ದ ಮಳೆ ನೀರು ನೇಗಿಲು ಸಾಲುಗಳ ಕುಂಟೆ ಜೋರಾಗಿ ಹರಿದು ಹೋಗಲು ಅನುಕೂಲ ಮಾಡಿಕೊಡುತ್ತದೆ. ಆದ್ದರಿಂದ ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಕ್ರಮಗಳನ್ನು ಮಾಡುವುದು ಬಹಳ ಮುಖ್ಯವಾಗಿರ್ತದೆ. ಯಾಕಂದರೆ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಇದನ್ನು ತಗೊಳ್ಳಲೇಬೇಕಾಗ್ತದೆ. ಹಾಗೆ ಹೇಳ್ದಂಗೆ ಇನ್ನು ಎರಡನೇದಾಗಿ ನಾವು ತಗೊಂಡಾಗ ಈ ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆಯನ್ನು ನಾವು ಸಹ ಮಾಡಬೇಕಾಗ್ತದೆ. ಇದನ್ನು ಯಾವ ರೀತಿ ಅನ್ನೋದನ್ನು ನಾವು ರೈತ ಬಾಂಧವರಿಗೆ ತಿಳಿಸಬೇಕಾದ್ರೆ, ಬೆಳೆ ಕಟಾವಾದ ನಂತರ ಭೂಮಿಯಲ್ಲಿ ಹಸಿ ಇದ್ದರೆ ಅದು ಉಳುಮೆಯನ್ನು ಮಾಡಬೇಕು, ಅಂದರೆ ಹಸಿ ಹಸಿಯಾಗಿರುತ್ತಲ್ಲ, ಆಗ ನಾವು ಉಳುಮೆ ಮಾಡಬೇಕಾಗ್ತದೆ. ಹಸಿ ಇರದೇ ಇದ್ದರೆ ಏನು ಮಾಡಬೇಕು, ಮೊದಲು ಬೇಸಿಗೆ ಮಳೆ ಬಿದ್ದ ಕೂಡಲೇ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ನೇಗಿಲು ಸಾಲುಗಳನ್ನು ತೆರೆಯಬೇಕಾಗ್ತದೆ. ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶವನ್ನು ನಾವು ಗಮನದಲ್ಲಿ ಇಡಬೇಕಾಗ್ತದೆ. ಹೀಗೆ ಮಾಡೋದ್ರಿಂದ ಮುಂಬರುವ ಮೊದಲು ಮಳೆ ನೀರನ್ನು ಭೂಮಿಯ ಮೇಲೆ ಹರಿದು ಹೋಗಲು ಬಿಡದೆ ಭೂಮಿಯಲ್ಲಿ ಹೆಚ್ಚು ಆಳವಾಗಿ ಇಳಿದು ಸಂಗ್ರಹಿಸಲು ಸಾಧ್ಯವಾಗಿರುತ್ತದೆ. ಅಂದರೆ ಇಂಗುವ ಒಂದು ಸಾಮರ್ಥ್ಯ ಅದರಲ್ಲಿ ಹೊಂದಿರ್ತದೆ. ಇನ್ನು ಆಳವಾದ ಉಳುಮೆಯನ್ನು ನಾವು ತಗೊಂಡಾಗ ಕಬ್ಬಿಣದ ನೇಗಿಲಿಂದ ಇಲ್ಲವೇ ಟ್ರ್ಯಾಕ್ಟರ್ನ ಡಿಸ್ಕ್ ನೇಗಿಲಿಂದ ಆಳವಾಗಿ ಉಳುಮೆಯನ್ನು 3 ವರ್ಷಕ್ಕೆ 1 ಸಾರಿ ಮಾಡಬೇಕಾಗ್ತದೆ. ಹೀಗೆ ಮಾಡೋದ್ರಿಂದ ಮಳೆ ನೀರು ಹೆಚ್ಚು ಆಳಕ್ಕೆ ಇಳಿದು ಸಂಗ್ರಹವಾಗುತ್ತದೆ. ಯಾಕಂದರೆ ನಾವು ಆ ಒಂದು ಆಳವಾಗಿ ಉಳುಮೆ ಮಾಡೋದ್ರಿಂದ ಅಲ್ಲಿ ನೀರಿಂಗುವ ಸಾಮರ್ಥ್ಯ ಇದರಲ್ಲಿ ಸಹ ಜಾಸ್ತಿ ಇರುತ್ತೆ. ಭೂಮಿಯ ಮೇಲ್ಭಾಗದಲ್ಲಿ ಮಣ್ಣನ್ನು ದೊಡ್ಡ ದೊಡ್ಡ ಎಂಟೆಗಳ ರೂಪದಲ್ಲಿ ಪರಿವರ್ತಿಸುವುದರಿಂದ ಬಿದ್ದ ಮಳೆ ನೀರಿಗೆ ಅಡ್ಡಿ ಉಂಟಾಗಿ ವೇಗದಿಂದ ಹರಿದು ಹೋಗುವುದನ್ನು ತಪ್ಪಿಸಬಹುದು. ಯಾಕಂದ್ರೆ ನಾವು ಇಳಿಜಾರಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡಿದಾಗ ಮತ್ತು ಆ ಒಂದು ಜೋರಾಗಿ ಹರಿದುಕೊಂಡು ಹೋಗುವ ನೀರನ್ನು ಇದರಲ್ಲಿ ಕ್ರಮವಾಗಿ ನಾವು ಇಂಗಿಸುವುದಕ್ಕೆ ಉಪಯೋಗವಾಗುತ್ತದೆ. ಭೂಮಿಯ ಮೇಲ್ಭಾಗವನ್ನು ಉಳುಮೆ ಮಾಡದೇ ಇದ್ದಾಗ ನುಣುಪಾದ ಭೂಮಿಯ ಮೇಲೆ ನೀರು ವೇಗ ವೇಗ ಹರಿದು ಆಚೆ ಹೋಗ್ತದೆ. ಇದನ್ನ ನಾವು ಏನ್ ಮಾಡಬಹುದು ಅಂದ್ರೆ, ಕೃಷಿಯು ಬಿತ್ತಬೇಕಾದ ಬೆಳೆಯನ್ನು ಅವಲಂಬಿಸಿರುತ್ತದೆ. ಆಳವಾಗಿ ಬೇರು ಬಿಡುವ ಬೆಳೆಗಳಾದ ತೊಗರಿ ಆಗಿರ್ಬೋದು, ಅರುಳಾಗಿರ್ಬೋದು, ಹತ್ತಿ ಆಗಿರ್ಬೋದು, ಇವುಗಳನ್ನು ಆಳವಾದ ಉಳುಮೆ ಅವಶ್ಯಕತೆ ಇದ್ದರೂ ಕಡಿಮೆ ಆಳದವರೆಗೂ ಬೇರು ಬಿಡುವ ಕೆಲವು ಬೆಳೆಗಳಂದ್ರೆ ನೆಲಗಡಲೆ ಬೆಳೆಗೆ ಆಳವಾದ ಉಳುಮೆಯಿಂದ ಅಷ್ಟೊಂದು ಪ್ರಯೋಜನವಾಗಲಾರದು. ಯಾಕೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ, ಆದರೂ ಸಹ ಮಣ್ಣಿನ ಕೆಳಭಾಗದ ಪದರವು ಗಟ್ಟಿಯಾದಾಗ ಆಳವಾದ ಉಳುಮೆ ಅವಶ್ಯಕತೆಯಾಗಿರ್ತದೆ. ಕಡಿಮೆ ಆಳವಾದ ಮಣ್ಣನ್ನು ಸಹ ಆಳವಾಗಿ ಉಳುಮೆ ಮಾಡಿ ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುವಂತೆ ಮಾಡುವುದರಿಂದ ಕಡಲೆಕಾಯಿ, ತೊಗರಿ, ಅರಳು, ಸಜ್ಜೆ ಬೆಳೆಗಳ ಇಳುವರಿಯನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ಬೇಸಾಯವನ್ನು ನಾವು ನೋಡಿಕೊಂಡಾಗ ಮಿಶ್ರ ಬೆಳೆ ಬೇಸಾಯ ಎಂದು ನಾವು ಅದನ್ನ ಸಹ ಕರಿತೀವಿ. ಇದರಲ್ಲಿ ಸಹ ಜಮೀನಿನಲ್ಲಿ ಯಾವುದೇ ಒಂದು ಬೆಳೆಯನ್ನು ಮಾತ್ರವೇ ಬೆಳೆಯಲೂಬಹುದು. ಮಣ್ಣು ಕೊಚ್ಚಿಕೊಂಡು ಹೋಗದಂತೆ ತಡೆಯುವ ಬೆಳೆಗಳಾದ ನೆಲಗಡಲೆ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಮುಂತಾದ ಹಬ್ಬಿ ಅರಡಿ ಬೆಳೆಯುವ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನು ಮಣ್ಣು ಕೊಚ್ಚಿಕೊಂಡು ಹೋಗಲು ಅನುಕೂಲ ಮಾಡಿಕೊಡುವ ಅಗಲ ಸಾಲಗಳ ಅಂತರದ ಯಾವುದೇ ಬೆಳೆಗಳಾದ ಜೋಳ, ಹತ್ತಿ, ಸಜ್ಜೆ ಮುಂತಾದವುಗಳಲ್ಲಿ ಒಂದನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಪಟ್ಟಿಗಳನ್ನು ಬೆಳೆಯುವುದಕ್ಕೆ ಪಟ್ಟಿ ಬೆಳೆ ಬೇಸಾಯ ಎಂದು ಸಹ ನಾವು ಕರಿತೀವಿ. ಇದರಿಂದ ಮಳೆ ನೀರು ಹರಿದು ಹೋಗುವುದನ್ನು ತಡೆಗಟ್ಟಿ ಹೆಚ್ಚು ನೀರು ಭೂಮಿಯಲ್ಲಿ ಹಿಂಗುವಂತೆ ಮಾಡಬಹುದು. ಯಾಕಂದ್ರೆ ಇವಿ ಬಹಳ ಮುಖ್ಯವಾದಂತಹ ಮಿಶ್ರ ಬೆಳೆಗಳು ಬೆಳೆಯೋದ್ರಿಂದ ನಮಗೆ ಹೆಚ್ಚು ನೀರನ್ನು ಹಿಂಗಿ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಇನ್ನು ನಾವು ಈ ಒಂದು ದೋಣಿ ಸಾಲು ಮತ್ತು ದಿಂಡು ಸಾಲು ಇವುಗಳನ್ನು ಈ ಪದ್ಧತಿಯನ್ನು ಸಹ ಅನುಸರಿಸ್ಕೋಬಹುದು. ಇದು ಯಾವುದಪ್ಪ ಅಂದ್ರೆ, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಿದ ಬೆಳೆಗಳ ಸಾಲುಗಳ ಮಧ್ಯಕ್ಕೆ ಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊನೆಗೆ ನೇಗಿಲಿಂದ ಚಿಕ್ಕ ಚಿಕ್ಕ ದೋಣಿ ಸಾಲುಗಳನ್ನು ತೆರೆದು ಬೆಳೆ ಸಾಲುಗಳನ್ನು ಮಣ್ಣು ಏರಿ ಹಾಕಬೇಕು. ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ದೋಣಿ ಸಾಲಲ್ಲಿ ಮಳೆಯ ನೀರು ನಿಂತು ಹಿಂಗೆ ಸಂಗ್ರಹವಾಗ್ತದೆ. ಇನ್ನು ನಾವು ಜಗಲಿ ಆಕಾರ ಏರುಮಡಿಗಳನ್ನು ಸಹ ನಾವು ಮಾಡ್ಕೋಬಹುದು. ಅದೇ ರೀತಿ ತಟ್ಟೆಯಾಕಾರದ ಗುಣಿಗಳನ್ನು ಸಹ ನಾವು ಅನುಸರಿಸಿ ಈ ಒಂದು ಎಲ್ಲ ಪದ್ಧತಿಗಳನ್ನು ಅನುಸರಿಸಿದರೆ ಈ ನಮಗೆ ನೀರು ಇಂಗುವ ಸಾಮರ್ಥ್ಯ ಬಹಳ ಹೆಚ್ಚು ಇರ್ತದೆ ಮತ್ತು ಬೆಳೆಗಳಿಗೆ ಹೆಚ್ಚು ಅನುಕೂಲವಾಗುವಂತೆ ತೇವ ಹೆಚ್ಚು ಕಾಲ ಅಲ್ಲಿ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸಹ ಹೊಂದಿರ್ತದೆ. ಸರ್, ನಮ್ಮ ರೈತ ಬಾಂಧವರು ತಾವು ಪ್ರತಿನಿತ್ಯ ಏನು ನಮ್ಮ ತಮ್ಮ ಹೊಲಗಳಲ್ಲಿ ಅನುಸರಿಸುತ್ತಾರಲ್ಲ, ಆ ಒಂದು ಕ್ರಮಗಳನ್ನು ಇಲ್ಲಿ ಅವರು ಪಾಲಿಸಿದ್ರೆ ಖಂಡಿತ ಈ ಒಂದು ಮಳೆ ನೀರನ್ನು ಸಂರಕ್ಷಣೆ ಮಾಡಬಹುದು, ತಮ್ಮ ಹೊಲಗಳಲ್ಲಿ ಇಂಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಈಗ ಅದು ಬೇಸಾಯ ಕ್ರಮದ ಒಂದು ಪದ್ಧತಿಗಳಾದವು. ತಾವು ಇನ್ನೂ ಒಂದು ಹೇಳಿದ್ರೆ ಆಗಲೇ ಯಾಂತ್ರಿಕ ಪದ್ಧತಿಗಳ ಮುಖಾಂತರನು ನಾವು ಒಂದು ಮಳೆ ನೀರು ಸಂರಕ್ಷಣೆ ಮಾಡಬಹುದು ಅಂತೇಳಿ, ಈ ಯಾಂತ್ರಿಕ ಪದ್ಧತಿಗಳು ಯಾವ್ಯಾವು, ಅದರಿಂದ ನಾವು ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡಬಹುದು? ಇನ್ನು ನಾವು ಯಾಂತ್ರಿಕ ಪದ್ಧತಿಗಳನ್ನು ತಗೊಂಡಾಗ ನಾವು ಮೊದಲನೇದಾಗಿ ಸಮಪಾತಾಳಿ ಬದುಗಳು ಅನ್ನೋದನ್ನ ಈ ಪದ್ಧತಿಯನ್ನ ಅನುಸರಿಸ್ಕೋಬೇಕಾಗ್ತದೆ. ಎರಡನೇದು ಅಲ್ಪ ಇಳಿಜಾರಿನ ಬದುಗಳನ್ನು ಸಹ ನಾವು ಮಾಡಬೇಕಾಗ್ತದೆ. ಅದೇ ರೀತಿ ಅಲ್ಪ ಇಳಿಜಾರಿನ ಬದು ಪಟ್ಟಿಗಳು ಸಹ ನಾವು ಮಾಡಬೇಕಾಗ್ತದೆ. ಇನ್ನು ಬೆಂಚ್ ಜಗಲಿ ಮಟ್ಟೆ ಮಾಡಿದ ಟೆರಸ್ಗಳು ಅಂತ ಕರಿತೀವಿ ನಾವು, ಅವುಗಳನ್ನು ಸಹ ಈ ಯಾಂತ್ರಿಕ ಒಂದು ಪದ್ಧತಿಯಲ್ಲಿ ಅಳವಡಿಸಿರ್ತದೆ. ಅದೇ ರೀತಿ ಈ ಒಂದು ಕೃಷಿ ಹೊಂಡಗಳು ಸಹ ಯಾಂತ್ರಿಕ ಪದ್ಧತಿಗಳಿಗೆ ಒಳಗೊಂಡಿರ್ತದೆ. ಇವುಗಳನ್ನು ಮಾಡೋದ್ರಿಂದ ನಮಗೆ ಒಳ್ಳೆ ರೀತಿಯಾದಂತಹ ಇಳಿಜಾರಿಗೆ ಅಡ್ಡಲಾಗಿರುವಂತಹ ಯಾವುದು ಮಳೆ ನೀರು ಮಣ್ಣು ಕೊಚ್ಚದಂತೆ ನೀರು ಇಂಗುವ ಸಾಮರ್ಥ್ಯವನ್ನು ನಾವು ಯಾಂತ್ರಿಕ ಪದ್ಧತಿಗಳಲ್ಲಿ ನಾವು ಕಾಣಬಹುದು. ಇದರಲ್ಲಿ ಭೂಮಿಯ ಇಳಿಜಾರಿಗೆ ಶೇಕಡ 1ಕ್ಕಿಂತ ಹೆಚ್ಚು ಮತ್ತು 5ಕ್ಕಿಂತ ಕಡಿಮೆ ಇದ್ದಾಗ ಭೂಮಿಯ ಮೇಲೆ ಕೆಲವು ಯಾಂತ್ರಿಕ ನಿರ್ಮಾಣಗಳಾದ ಬದುಗಳನ್ನು ನಿರ್ಮಿಸಿ ನೀರಿನ ಸಂರಕ್ಷಣೆಯನ್ನು ಮಾಡಬೇಕಾಗ್ತದೆ. ಕೇವಲ ಬೇಸಾಯ ಪದ್ಧತಿಗಳಿಗಷ್ಟೇ ನೀರು ಸಂರಕ್ಷಿಸಲು ಸಾಲದು. ಈ ರೀತಿಯಾಗಿ ನಾವು ಸಮಪಾತಾಳ ಬದುಗಳನ್ನು ನಾವು ತಿಳಿಸಬೇಕಂದ್ರೆ ಯಾವ ರೀತಿ ಈ ಕ್ರಮಗಳು ಯಾಂತ್ರಿಕ ಪದ್ಧತಿ ಅಂದ್ರೆ, ಇದರಲ್ಲಿ ಬಹಳ ಮುಖ್ಯವಾದಂಥದ್ದು ಸಮಪಾತಾಳಿ ಬದು ಎಂದು ನಾವು ಕರಿತೀವಿ. ಇದು ಏನಪ್ಪಾ ಅಂದ್ರೆ, ಭೂಮಿಯ ಇಳಿಜಾರು ಶೇಕಡ 1ಕ್ಕಿಂತ ಹೆಚ್ಚು ಮತ್ತು 5ಕ್ಕಿಂತ ಕಡಿಮೆ ಇದ್ದಾಗ ಸಮಪಾತಾಳಿ ಬದುಗಳನ್ನು ಹಾಕಬೇಕಾಗ್ತದೆ. ಇಳಿಜಾರಿನ ತೀವ್ರತೆಯು ಅನುಗುಣವಾಗಿ ಬದುಗಳನ್ನು ಯಾವ ಗಾತ್ರದಲ್ಲಿ ಮತ್ತು ಎಷ್ಟು ದೂರದಲ್ಲಿ ಹಾಕಬೇಕೆಂದು ನಿರ್ಧರಿಸಲಾಗುತ್ತದೆ. ಬದುವಿನ ಪಕ್ಕದಲ್ಲಿ ನೀರು ನಿಂತು ಹೆಚ್ಚಾದಾಗ ಯಾವುದೇ ಹಾನಿ ಮಾಡದೆ ಹರಿದು ಹೋಗಲು ಕೋಡಿಯನ್ನು ಕಟ್ಟಬೇಕು ಮತ್ತು ಕೋಡಿಯಿಂದ ಹರಿದು ಬಂದ ನೀರು ಕೊನೆಗೆ ಹುಲ್ಲು ಹಚ್ಚಿದ ನೀರು ಕಾಲುವೆಗಳ ಮುಖಾಂತರ ನಿಧಾನವಾಗಿ ಹರಿಯುವಂತೆ ಮಾಡಬೇಕಾಗ್ತದೆ. ಇದರಲ್ಲಿ ಸಮಪಾತಾಳಿ ಬದುಗಳ ಮೇಲೆ ಹುಲ್ಲನ್ನು ಬೆಳೆಸಿ ಭದ್ರಾ ಮಾಡಬೇಕು. ಸಮಪಾತಾಳಿ ಬದುಗಳಿಂದ ಆಗುವ ಕೆಲವೊಂದು ಲಾಭಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು. ಸರ್, ತಾವು ಈ ಸಮಪಾತಾಳಿ ಬದುಗಳಿಂದ ಕೆಲವು ಲಾಭಗಳು ಆಗ್ತವೆ ಅಂತ ಹೇಳಿದ್ರೆ ಯಾವ ರೀತಿಯ ಲಾಭಗಳಾಗ್ತವೆ? ಈ ಲಾಭಗಳನ್ನು ನಾವು ಯಾವ ರೀತಿ ಅಂತ ಹೇಳ್ಬೋದಂದ್ರೆ, ಒಂದು ಬದುವಿನಿಂದ ಇನ್ನೊಂದು ಬದುವಿನವರೆಗಿನ ಜಾಗದಲ್ಲಿ ಬಿದ್ದ ಮಳೆ ನೀರು ಬಿದ್ದ ಜಾಗದಲ್ಲಿಯೇ ಇಂಗಿ ಸಂಗ್ರಹಗೊಂಡು ವ್ಯರ್ಥವಾಗಿ ಹರಿದು ಆಚೆ ಹೋಗುವುದನ್ನು ತಡೆಯುತ್ತದೆ. ಇದು ಬಹಳ ಮುಖ್ಯವಾದಂತಹದ್ದು, ಲಾಭ ಆಗ್ತದೆ. ಇನ್ನೊಂದು ನಾವು ಹೇಳಬೇಕಂದ್ರೆ, ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ತಡೆದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಯಾಕಂದ್ರೆ ನಮಗೆ ಅಲ್ಲಿ ಈ ಮೇಲ್ಮಣ್ಣು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿರುತ್ತದೆ. ಮೇಲ್ಮಣ್ಣು ಬಹಳ ಫಲವತ್ತತೆಯಿಂದ ಕೂಡಿರುತ್ತದೆ. ಅದಕ್ಕೋಸ್ಕರಾಗಿ ಆ ಕೊಚ್ಚಿ ಹೋಗದಂತೆ ನಾವು ಈ ಒಂದು ಫಲವತ್ತತೆಯನ್ನ ಹೆಚ್ಚಿಸೋದಕ್ಕೆ ಈ ತಡೆಯ ಮಣ್ಣನ್ನು ನಾವು ಕೊಚ್ಚಿ ಹೋಗದಂತೆ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಮೇಲ್ಮಣ್ಣು ನಾವು ಒಂದು ಉದಾಹರಣೆಯಲ್ಲಿ ಹೇಳಬೇಕಂದ್ರೆ, ಒಂದು ನಾವು ತುಪ್ಪಕ್ಕೆ ಹೋಲಿಸಬಹುದಾಗ್ತದೆ ಈ ಮೇಲ್ಮಣ್ಣನ್ನ. ಯಾಕೆ ತುಪ್ಪಕ್ಕೆ ಹೋಲಿಸ್ತೀರಿ ಅಂದ್ರೆ, ಮೇಲ್ಮಣ್ಣಂದ್ರೆ ಅದು ಫಲವತ್ತತೆ ಆಗಿರ್ತದೆ ಅಂತ ನಾನು ಹೇಳ್ತೀನಿ. ಹೆಂಗೆ ಸರ್ ತುಪ್ಪಕ್ಕೆ ಹೋಲಿಸ್ತೀರಿ ಅಂತ ನೀವು ಕೇಳಿದ್ರೆ, ಈಗ ನಾವು ತುಪ್ಪವನ್ನ ಪಡ್ಕೋಬೇಕಾದ್ರೆ ನಾವೇನ್ ಮಾಡ್ತೀವಿ, ಹಾಲನ್ನ ತಗೊಳ್ತೀವಿ. ಹಾಲನ್ನ ಏನ್ ಮಾಡ್ತೀವಿ, ಕಾಯಿಸ್ತೀವಿ. ಕಾಯಿಸಿದ ಮೇಲೆ ಏನ್ ಮಾಡ್ತೀವಿ, ಆರಿಸ್ತೀವಿ. ಆರಿಸಿದ ಮೇಲೆ ಅದಕ್ಕೆ ಏನ್ ಮಾಡ್ತೀವಿ, ನಾವು ಒಂದು ಚೂರು ಹೆಪ್ಪನ್ನ ಹಾಕ್ತೀವಿ. ಹೆಪ್ಪನ್ನ ಹಾಕಿದಾಗ ಅದೇನಾಗ್ತದೆ, ಹೆಪ್ಪು ಕಟ್ಟಿ ಮೊಸರಾಗುತ್ತೆ. ಆ ಮೊಸರನ್ನ ಏನ್ ಮಾಡ್ತೀವಿ, ನಾವು ಅದನ್ನ ಕರಿತೀವಿ. ಕರೆದಾಗ ಏನಾಗ್ತದೆ, ಅದು ಮಜ್ಜಿಗೆ ಆಗಿ ಅದರಲ್ಲಿ ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯನ್ನ ಏನ್ ಮಾಡ್ತೀವಿ, ನಾವು ತುಪ್ಪವಾಗಿ ಕಾಯಿಸಿದಾಗ ತುಪ್ಪ ಇರುತ್ತೆ. ನಮ್ಗೆ ಸಿಗೋದು ಲಾಸ್ಟ್ಗೆ ಘಮ ಘಮ ಆದಂತಹ ಒಳ್ಳೆ ತುಪ್ಪ ಸಿಗುತ್ತೆ. ಅದೇ ರೀತಿ ಈ ಮಣ್ಣು ಸಹ, ಮೇಲ್ಮಣ್ಣು, ಇದಕ್ಕೆ ನಾನು ಹೋಲಿಕೆಯನ್ನ ಮಾಡ್ತೇನೆ. ಮೇಲ್ಮಣ್ಣನ್ನ ನಾವು ಕೊಚ್ಚಿ ಹೋಗದಂತೆ ಕಾಪಾಡಿದ್ರೆ ಹೆಚ್ಚು ಫಲವತ್ತತೆ ಆಗಿರ್ತದೆ. ನಾವು ಹೆಚ್ಚು ಇಳುವರಿಯನ್ನು ಸಹ ಪಡ್ಕೋಬಹುದು. ಯಾವುದೇ ರೀತಿಯಾದಂತಹ ಕಲ್ಮಶಗಳು ನಮ್ಮ ಮಣ್ಣಲ್ಲಿ ಇರೋದಿಲ್ಲ. ಮೇಲ್ಮಣ್ಣು ಬಹಳ ಪವಿತ್ರವಾಗಿರ್ತದೆ. ಇದೇ ರೀತಿ ಬೆಳೆಗಳ ಇಳುವರಿ ಸಹ ಇದರಲ್ಲಿ ಹೆಚ್ಚಾಗ್ತದೆ. ತಾವು ಹೇಳಿದ್ರಾಗಲೇ ಈ ಯಾಂತ್ರಿಕ ಪದ್ಧತಿಗಳಲ್ಲಿ ಅಲ್ಪ ಇಳಿಜಾರಿನ ಬದುಗಳನ್ನು ಸಹ ಮಾಡಿ ನಾವು ಈ ನೀರಿನ ಸಂರಕ್ಷಣೆ ಮಾಡಬಹುದು ಅಂತೇಳಿ, ಯಾವ ರೀತಿ ಮಾಡಬಹುದು? ಅಲ್ಪ ಇಳಿಜಾರಿನ ಬದುಗಳಂದ್ರೆ, ಇಲ್ಲಿ ಮಳೆ ಹೆಚ್ಚು ಇರುವ ಪ್ರದೇಶದಲ್ಲಿ ಸಮಪಾತಾಳಿ ಬದುಗಳ ಪಕ್ಕದಲ್ಲಿ ಹೆಚ್ಚು ನೀರು ನಿಂತಾಗ ಬೆಳೆಗಳ ಹಾನಿಯಾಗಬಹುದು, ಇಲ್ಲವೇ ಬದುವು ಒಡೆದು ಹೋಗಬಹುದು. ಇದನ್ನು ತಪ್ಪಿಸಲು ಸಮಪಾತಾಳಿ ಬದುಗಳನ್ನು ನಿರ್ಮಿಸುವಾಗ ಈ ಬದುಗಳಿಗೆ ಸ್ವಲ್ಪ ಇಳಿಜಾರು ಅಂದರೆ ಶೇಕಡ 0.2-0.5 ಇಳಿಜಾರನ್ನು ಬದುವಿನ ಉದ್ದಕ್ಕೂ ಕೊಟ್ಟು ಬದುವು ಹಾಕಬೇಕಾಗುತ್ತದೆ. ಇದು ಇಲ್ಲಿ ಬಹಳ, ನಾವು ಇಳಿಜಾರನ್ನ ಶೇಕಡ ಎಷ್ಟು ಹಾಕಬೇಕನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗೆ ಹಾಕಿದ ಅಲ್ಪ ಇಳಿಜಾರು ಬದುಗಳು ಮಳೆ ಕಡಿಮೆಯಾದಾಗ ಮಳೆ ನೀರನ್ನು ಪೂರ್ತಿ ತಡೆದು ಸಂಗ್ರಹವಾಗುತ್ತವೆ, ಮತ್ತು ಮಳೆ ಜಾಸ್ತಿಯಾದಾಗ ಹೆಚ್ಚಾದ ನೀರನ್ನು ನಿಧಾನವಾಗಿ ಯಾವ ಹಾನಿ ಮಾಡದೆ ಬದುವಿನ ಗುಂಟು ಅರಿದು ಆಚೆಗೆ ಹೋಗುವಂತೆ ಮಾಡುತ್ತದೆ. ಇಲ್ಲಿ ನಾವು ಇದನ್ನು ಸಹ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಈ ಬದುವಿನ ಕೊನೆಯಲ್ಲಿ ಹುಲ್ಲು ಹಚ್ಚಿದ ನೀರು ಕಾಲುವೆಗಳನ್ನು ನಿರ್ಮಿಸಿ ನೀರು ನಿಧಾನವಾಗಿ ಅರಿದು ಹೊರ ಹೋಗುವಂತೆ ಮಾಡಬೇಕಾಗುತ್ತೆ. ಈ ತರ ಬದುಗಳ ಗಾತ್ರದಲ್ಲಿ ಸಾಮಾನ್ಯ ಸಮಪಾತಾಳಿನ ಬದುಗಿಂತ ಬಹಳ ಚಿಕ್ಕದಾಗಿರ್ತವೆ. ಅಲ್ಲದೆ ಇಂತಹ ಚಿಕ್ಕ ಬದುಗಳನ್ನು ಎತ್ತುಗಳಿಂದ ಎಳೆಯಲ್ಪಡುವ ಕೇಣಿ ಅಥವಾ ಬದುವು ಮಾಡುವ ಸಾಧನ ಅಂದರೆ ಬಂಡ್ ಫಾರ್ಮರ್ ಅಂತ ಕರಿತೀರಿ ನಾವು, ಇದರಿಂದ ಸುಲಭವಾಗಿ ನಿರ್ಮಿಸಬಹುದು. ಈ ಬದುಗಳ ನಿರ್ಮಾಣಕ್ಕೆ ತಗಲುವ ವೆಚ್ಚ ಕೂಡ ಬಹಳ ಕಡಿಮೆ ಆಗಿರುತ್ತೆ. ಈ ಅಲ್ಪ ಇಳಿಜಾರಿನ ಒಂದು ಬದುಗಳು ಅಂತ ಹೇಳಿದ್ರಲ್ಲ ಸರ್, ಅದನ್ನ ಇನ್ನು ಸ್ವಲ್ಪ ವಿವರವಾಗಿ ಹೇಳಿ ಸರ್. ಈಗ ಅಲ್ಪ ಇಳಿಜಾರು ಬದುಗಳಲ್ಲಿ ಅದರಲ್ಲಿ ಇನ್ನೊಂದು ಬದುವನ್ನು ನಾವು ಹೇಳ್ಬೋದು, ಅಲ್ಪ ಇಳಿಜಾರಿನ ಬದು ಪಟ್ಟಿಗಳು ಅಂದು ನಾವು ಕರಿತೀವಿ. ಇದು ಸಹ ಅದಕ್ಕಿಂತ ಸ್ವಲ್ಪ ಮಿಗಿಲಾಗಿರುತ್ತೆ. ಹೆಂಗಿರುತ್ತಪ್ಪ ಅಂದ್ರೆ, ಸಮಪಾತಾಳಿ ಅಥವಾ ಶೇಕಡ 0.2-0.4 ಇಳಿಜಾರಿನ 10-15 meters ಅಗಲವಾದ ಪಟ್ಟಿಯನ್ನು ಇಳಿಜಾರಿಗೆ ಅಡ್ಡಲಾಗಿ ನಿರ್ಮಿಸಿ ಎರಡು ಬದುಗಳ ಮಧ್ಯದ ಪಟ್ಟಿಯನ್ನು ಸಮಮಟ್ಟವಾಗಿ ಮಾಡಬೇಕಾಗ್ತದೆ. ಇದರಿಂದ ಮಳೆ ನೀರನ್ನು ಆದಷ್ಟು ಹೆಚ್ಚು ಮಳೆ ಬಿದ್ದ ಜಾಗದಲ್ಲಿಯೇ ಹಿಡಿದಿಟ್ಟುಕೊಂಡು ಭೂಮಿಯಲ್ಲಿ ಇಂಗಿಸಬಹುದು, ಮತ್ತು ಮಣ್ಣಿನಲ್ಲಿ ಹಸಿಯನ್ನು ಶೇಖರಿಸಿ ಮುಂದೆ ಬೆಳೆಗೆ ಉಪಯೋಗವಾಗುತ್ತದೆ. ಆದ್ದರಿಂದ ಇಂತಹ ಅಲ್ಪಜಾರಿನ ಮಟ್ಟ ಮಾಡಿ ಬದುಗಳನ್ನು ತಯಾರಿಸಲು ಖರ್ಚು ಬಹಳ ಹೆಚ್ಚಾದರೂ ಇದರಿಂದ ಶಾಶ್ವತವಾಗಿ ಭೂಮಿಯ ಅಭಿವೃದ್ಧಿ ಮತ್ತು ಸುಧಾರಣೆಯಾಗುತ್ತದೆ. ಹೀಗಾಗಿ ನೀರನ್ನು ಹೆಚ್ಚು ಪ್ರಮಾಣದಲ್ಲಿ ಸಂಗ್ರಹ ಮಾಡಬಹುದಾಗಿರುತ್ತದೆ. ಯಾವುದು ಈ ಅಲ್ಪ ಇಳಿಜಾರಿನ ಬದು ಪಟ್ಟಿಗಳಲ್ಲಿ ಈ ಪಾತ್ರ ಬಹಳ ಮುಖ್ಯ ಆಗಿರುತ್ತದೆ. ಇನ್ನು ಹಾಗೆ ಹೇಳಿದೆ, ಈಗ ನಾವು ಆಗಾಗಲೇ ಸಮಪಾತಾಳಿ ಬದುವನ್ನು ನೀವು ಕೇಳದಂಗೆ, ಯಾಕಂದರೆ ರೈತರಿಗೆ ಉಪಯೋಗ ಆಗುತ್ತೆ, ಅದೇ ರೀತಿ ಅಲ್ಪ ಇಳಿಜಾರಿನ ಬದುಗಳು ಸಹ ನೀವು ಕೇಳದಂಗೆನೆ, ಅದರಲ್ಲಿ ಸಹ ಕೆಲವೊಂದು ವಿಷಯಗಳು ಬಹಳ ಮುಖ್ಯವಾಗಿರ್ತವೆ ಮತ್ತು ಅಲ್ಪ ಇಳಿಜಾರಿನ ಬದು ಪಟ್ಟಿಗಳನ್ನು ಸಹ ಹೇಳಿದರೆ. ಇನ್ನು ಬೆಂಚ್ ಜಗಲಿ ಮಟ್ಟ ಮಾಡಿದ ಟೆರಸ್ಗಳು ಅಂತ ಕರೀತೀರಿ, ಯಾವ ರೀತಿ ಇರಬಹುದು ಅಂದರೆ ಭೂಮಿಯ ಇಳುಕಲು ಶೇಕಡ 5ಕ್ಕಿಂತ ಹೆಚ್ಚು ಇದ್ದಾಗ ಇಳುಕಲುಗಳಲ್ಲಿ ಅಡ್ಡಲಾಗಿ ಬೆಂಚ್ ಮಾದರಿಯ ಬದುಗಳನ್ನು ರಚಿಸಿ ಎರಡೂ ಬದುಗಳ ಮಧ್ಯೆ ಭೂಮಿಯನ್ನು ಮಟ್ಟ ಮಾಡಬೇಕಾಗ್ತದೆ. ಈ ತರಹದ ಬೆಂಚ್ ಟೆರಸ್ಗಳನ್ನು ರಚಿಸುವುದರಿಂದ ಹೆಚ್ಚು ಇಳಿಜಾರು ಮತ್ತು ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಮಳೆ ನೀರನ್ನು ಹೆಚ್ಚಾಗಿ ಸಂಗ್ರಹಬಹುದು. ಇವುಗಳೆಲ್ಲ ಮಳೆ ನೀರನ್ನು ಸಂಗ್ರಹಿಸುವುದಕ್ಕೆ ಕೆಲವೊಂದು ಈ ಪದ್ಧತಿಗಳನ್ನು ನಾವು ಯಾಂತ್ರಿಕ ಪದ್ಧತಿಗಳೆಂದು ಸಹ ಕರಿತೀವಿ. ಇನ್ನೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರೈತ ಬಾಂಧವರು ಹೆಚ್ಚಾಗಿ ಈ ಒಂದು ಕೃಷಿ ಹೊಂಡಗಳನ್ನು ಸಹ ಅವರವರ ಒಂದು ಕೃಷಿ ಜಮೀನುಗಳಲ್ಲಿ ಒಂದೊಂದು ಕೃಷಿ ಹೊಂಡಗಳನ್ನು ಸಹ ಮಾಡಿಕೊಳ್ತಾ ಇದ್ದಾರೆ. ಇದರಿಂದನೂ ಸಹ ಬಹಳ ನೀರನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಸಂಗ್ರಹ ಮಾಡಲು ಬಹಳ ಅನುಕೂಲ ಆಗ್ತದೆ. ಈ ಕ್ರಮಗಳನ್ನು ನಾವು ತಿಳ್ಕೊಂಡಾಗ ಬಿದ್ದ ಮಳೆ ನೀರನ್ನು ಅದೇ ಜಮೀನಿನಲ್ಲಿ ಸಂಗ್ರಹಿಸಲು ಎಲ್ಲ ಕ್ರಮಗಳನ್ನು ಕೈಗೊಂಡರೂ ಸಹ ಶೇಕಡ 25-40% ಪ್ರಮಾಣದ ಹೆಚ್ಚುವರಿ ನೀರು ಭೂಮಿಯ ಮೇಲಿಂದ ಹರಿದು ಜಮೀನಿನಿಂದ ಹೊರಗೆ ಆಚೆಗೆ ಹೋಗುತ್ತದೆ. ಹೀಗೆ ವ್ಯರ್ಥವಾಗಿ ಹರಿದು ಹೋಗುವ ಹೆಚ್ಚುವರಿ ನೀರನ್ನು ಜಮೀನಿನಲ್ಲಿಯೇ ಚಿಕ್ಕ ಹೊಂಡ ಅಥವಾ ಕುಂಟೆಯನ್ನು ನಿರ್ಮಿಸಿ ಸಂಗ್ರಹಿಸಬೇಕಾಗ್ತದೆ. ಈ ಹೊಂಡಗಳಲ್ಲಿ ಸಂಗ್ರಹಿಸಿದ ನೀರನ್ನು ಹತ್ತಿರದ ಬೆಳೆಗಳಿಗೆ ನೀರಾವರಿ, ತರಕಾರಿ ಬೆಳೆಗಳು, ದನಕರುಗಳಿಗೆ ಕುಡಿಯಲು, ಮೀನು ಸಾಕಾಣಿಕೆ ಮಾಡಲು ಈ ಉದ್ದೇಶಗಳಿಂದ ಬಳಸಬೇಕಾಗ್ತದೆ. ಸಾಮಾನ್ಯವಾಗಿ 1 ಹೆಕ್ಟೇರ್ ಜಮೀನುಗಳಲ್ಲಿ 250 ಘನ ಮೀಟರ್ ನೀರು ಸಂಗ್ರಹಿಸುವ ಗಾತ್ರದ ಹೊಂಡವನ್ನು ರಚಿಸಬಹುದು ಅಂದರೆ ಇದು ಶಿಫಾರಸು ಮಾಡಿರ್ತದೆ ನಮ್ಮ ಒಂದು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಈ ಶಿಫಾರಸು ಮಾಡಿರೋದು 1 ಹೆಕ್ಟೇರ್ಗೆ 250 ಘನ ಮೀಟರ್ ನೀರು ಸಂಗ್ರಹಿಸುವ ಗಾತ್ರ ಹೊಂಡವನ್ನು ರಚಿಸಬಹುದೆಂದು ಶಿಫಾರಸು ಮಾಡಿದೆ. ಈ ತರಹದ ಕೃಷಿ ಹೊಂಡಗಳನ್ನು ರಚಿಸಿ ಮಳೆ ನೀರನ್ನು ಸಂಗ್ರಹಿಸುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂ ಅಂತರ್ಜಲ ಮಟ್ಟದ ಅಭಿವೃದ್ಧಿಯಾಗಿ ಭೂಮಿಯಲ್ಲಿ ಜಲಮಟ್ಟ ಹೆಚ್ಚಾಗುತ್ತದೆ. ಈ ರೀತಿ ಹೆಚ್ಚಾಗುವುದರಿಂದ ಹೆಚ್ಚು ಬಹಳ ಅನುಕೂಲವನ್ನ ನಮ್ಮ ರೈತರಿಗೂ ಉಪಯೋಗ ಆಗುತ್ತೆ ಮತ್ತು ಅಂತರ್ಜಲವನ್ನು ಸಹ ನಾವು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಕೃಷಿ ಹೊಂಡಗಳಲ್ಲಿ ಸಂಗ್ರಹಗೊಂಡ ನೀರು ಬಸಿದು ಹೋಗುವುದನ್ನು ತಪ್ಪಿಸಲು ಜೇಡಿಯುಕ್ತ ಸವಳು ಮಣ್ಣನ್ನು ಇಲ್ಲವೇ ಬೆಂಡೋನೈಟ್ ಎಂಬ ಜೇಡಿ, ಡಾಂಬರ್, ಪ್ಲಾಸ್ಟಿಕ್ ಸೋಡಾ ಸೇರಿಸಿದ ಮಣ್ಣು ಮುಂತಾದ ಪದಾರ್ಥಗಳನ್ನು ಹೊಂಡದ ತಳಭಾಗ ಮತ್ತು ಸುತ್ತಲಿನ ಗೋಡೆಗಳಿಗೆ ಲೇಪಿಸಿ ಧಮಸ್ಸು ಮಾಡಿ ಗಾರೆ ಮಾಡಬೇಕಾಗ್ತದೆ. ಯಾಕಂದರೆ ನೀರು ಪೋಲಾಗದಂತೆ, ಒಂದು ಪರ್ಕೊಲೇಷನ್ ಅಂದರೆ ಕೆಳಗಡೆ ಇಂಗಿ ಹೋಗದಂತೆ ಇವುಗಳನ್ನು ನಾವು ಉಪಯೋಗಿಸಬಹುದು. ಅದೇ ತರಹದ ಹೊಂಡಗಳಲ್ಲಿನ ನೀರು ಆವಿಯಾಗಿ ಹೋಗುವುದನ್ನು ತಡೆಯಲು ಕೆಲವು ಕ್ರಮಗಳನ್ನು ಅನುಸರಿಸ್ಕೋಬೇಕಾಗ್ತದೆ. ಉದಾಹರಣೆಗೆ ಈ ಬೆಳೆಗಳ ಒಣಗಿದ ದಂಟಿನಿಂದ ಮಾಡಿದ ತೇಲುವ ತೆಪ್ಪ ಇಲ್ಲವೇ ಕುರಿಗಳ ಇಕ್ಕಿಗಳನ್ನು ತೇಲಿ ಬಿಡುವ ಅನೇಕ ಪದ್ಧತಿಗಳನ್ನು ಅನುಸರಿಸಬೇಕಾಗ್ತದೆ. ಹೊಂಡದ ಸುತ್ತಲೂ ನೆರಳಿನ ಮರಗಳನ್ನು ಬೆಳೆಸಬೇಕು. ಖುಷ್ಕಿ ಬೇಸಾಯದ ಜಮೀನಿನಲ್ಲಿ ಮಳೆಯ ನೀರಿನ ಸಂರಕ್ಷಣೆ ಮಾಡುವ ವಿವಿಧ ಪದ್ಧತಿಗಳನ್ನು ಈ ರೀತಿಯಾಗಿ ನಾವು ಕೆಲವೊಂದು ಪಟ್ಟಿಯನ್ನು ಮಾಡಿ ರೈತರಿಗೆ ತಿಳಿಸಬಹುದು. ಆ ಪಟ್ಟಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ತಿಳಿಸಬೇಕಾದ್ರೆ ಮುಖ್ಯವಾಗಿ ಸುಮಾರು 11 ರೀತಿಯ ಪಟ್ಟಿಯನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲ ಬೇಸಾಯ ಕಾರ್ಯಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು, ಇದು ಗಮನದಲ್ಲಿಟ್ಕೋಬೇಕಾಗ್ತದೆ. ಮಾಗಿ ಉಳುಮೆ ಇಲ್ಲವೇ ಬೇಸಿಗೆ ಉಳುಮೆ ಮಾಡಿ ಭೂಮಿಯ ಮೇಲ್ಭಾಗವನ್ನು ದೊಡ್ಡ ಎಂಟೆಗಳ ರೂಪದಲ್ಲಿ ಪರಿವರಿಸಬೇಕಾಗ್ತದೆ. 3 ವರ್ಷಕ್ಕೊಮ್ಮೆ ಆಳವಾದ ಉಳುಮೆಯನ್ನು ಮಾಡಿ ನೀರು ಆಳವಾಗಿ ಇಳಿಯುವಂತೆ ಮಾಡಬೇಕಾಗುತ್ತೆ. ನೀರು ಹರಿಯಲು ತಡೆಯೊಡ್ಡುವ ಮಾಡುವ ಮತ್ತು ನೀರು ಹರಿಯಲು ಅನುಕೂಲ ಮಾಡುವ ಬೆಳೆಗಳನ್ನು ಒಂದರ ಪಕ್ಕದಲ್ಲಿ ಇನ್ನೊಂದರಂತೆ ಪಟ್ಟಿ ಬೆಳೆಗಳಾಗಿ ಬೆಳೆಯಬೇಕಾಗುತ್ತೆ. ಬೆಳೆಗಳ ಸಾಲುಗಳ ಮಧ್ಯಕ್ಕೆ ಚಿಕ್ಕ ದೋಣಿ ಸಾಲುಗಳನ್ನು ತೆಗೆಯಬೇಕು. ಪ್ರತಿ 10 ಅಡಿಗಳ ಅಂತರದಲ್ಲಿ ಒಂದು ದೊಡ್ಡ ನೇಗಿಲು ಸಾಲನ್ನು ತೆರೆಯಬೇಕಾಗುತ್ತೆ. ಶೇಕಡ ಇಳಿಜಾರಿನ ಪ್ರಮಾಣಕ್ಕೆ ಅನುಗುಣವಾಗಿ ಸಮಪಾತಾಳಿ ಬದುಗಳನ್ನು ಹಾಕಬೇಕಾಗುತ್ತೆ. ಹೆಚ್ಚಾದ ನೀರು ಹರಿದು ಹೋಗಲು ಕೋಟೆಗಳನ್ನು ನಿರ್ಮಿಸಬೇಕಾಗುತ್ತೆ. 2 ಬದುಗಳ ಮಧ್ಯೆ ಚೌಕಾಕಾರದ ಮಡಿಗಳನ್ನು ಇಲ್ಲವೇ ತಟ್ಟೆಯಾಕಾರದ ಗುಣಿಗಳನ್ನು ಇಲ್ಲವೇ ದೋಣಿ ಸಾಲಗಳನ್ನು ತೆರೆಯಬೇಕಾಗುತ್ತೆ. ಅಲ್ಪ ಇಳಿಜಾರಿನ ಬದುಗಳನ್ನು ಶೇಕಡ 0.2 ರಿಂದ 0.5 ಇಳಿಜಾರು ಕೊಟ್ಟು ನಿರ್ಮಿಸಬೇಕಾಗ್ತದೆ. ಎರಡೂ ಬದುಗಳ ಮಧ್ಯ ಜಾಗದಲ್ಲಿ ಮಟ್ಟ ಮಾಡಿದ ಅಲ್ಪ ಇಳಿಜಾರಿನ ಪಟ್ಟಿಗಳನ್ನು ಸಹ ನಿರ್ಮಿಸಬೇಕಾಗ್ತದೆ. ಹೆಚ್ಚುವರಿ ನೀರು ಹರಿದು ಹೊರಹೋಗಲು ಹುಲ್ಲು ಬೆಳೆಸಿದ ನೀರು ಕಾಲುವೆಗಳನ್ನು ಮಾಡಬೇಕಾಗುತ್ತೆ. ಹೊಲದಲ್ಲಿ ಚಿಕ್ಕ ಹೊಂಡಗಳನ್ನು ನಿರ್ಮಿಸಿ ಹೆಚ್ಚಾದ ಮಳೆ ನೀರನ್ನು ಸಂಗ್ರಹಿಸಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕೆಲವೊಂದು ಪದ್ಧತಿಗಳನ್ನು ಈ ಒಂದು ಖುಷ್ಕಿ ಪ್ರದೇಶದಲ್ಲಿ ನಾವು ಈ ಒಂದು ಮಳೆ ನೀರನ್ನು ಸಂರಕ್ಷಣೆ ಮಾಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ. ಇನ್ನು ನಾವು ಈ ಉದಾಹರಣೆಗೆ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 80% ಸಾಗುವಳಿ ಭೂಮಿಯಲ್ಲಿ ಬೇಸಾಯಕ್ಕೆ ಮಳೆಯ ನೀರೇ ಆಧಾರ ಆಗಿರ್ತದೆ. ಈ ಖುಷ್ಕಿ ಬೇಸಾಯದಲ್ಲಿ ಪ್ರದೇಶಗಳಲ್ಲಿ ಬೀಳುವ ಮಳೆ ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಮಾಹಿತಿಯನ್ನು ಈ ವಿಷಯಗಳು ಬಹಳ ಒಂದು ಉಪಯೋಗಕರವಾಗಿರುತ್ತದೆ. ನಾವು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ ಅನ್ನೋದನ್ನು ನಾವು ಆ ನನ್ಮುಡಿಯನ್ನು ಜ್ಞಾಪಕ ಮಾಡಿಕೊಂಡಾಗ ನಾವು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ, ಮಣ್ಣು ಆರೋಗ್ಯವಾಗಿ ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಸತ್ತಾಗ ಮಣ್ಣು ನಮಗೆ ಆಶ್ಚರ್ಯವಾಗಿ ಕೊಡ್ತದೆ, ಆದರೆ ಮಣ್ಣೇ ಸತ್ತರೆ ಅದನ್ನು ನಾವು ಏನು ಮಾಡೋದಕ್ಕೆ ಸಾಧ್ಯ? ಅದಕ್ಕೋಸ್ಕರಾಗಿ ಆ ರೀತಿ ಅದನ್ನು ಒಂದು ಫಲವತ್ತತೆಯನ್ನು ಕಾಪಾಡ್ಕೋಬೇಕು, ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ಕೆಲವು ವಿಷಯಗಳನ್ನು ನಾನು ರೈತ ಬಂಧುಗಳಿಗೆ ತಿಳಿಸ್ಕೊಡ್ತಿದ್ದೇನೆ. ತುಂಬ ಸಂತೋಷ ಸರ್. ಕೃಷಿಗೆ ನೀರೇ ಮೂಲಾಧಾರ, ನೀರಿಲ್ಲದೆ ಯಾವುದೇ ಕೃಷಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಭಾರತ ದೇಶ ಬಹಳಷ್ಟು ಕೃಷಿ ಒಂದು ಮಳೆ ಆಶ್ರಿತ ಆಗಿರುತ್ತೆ. ಹಾಗಾಗಿ ಈ ಖುಷ್ಕಿ ಜಮೀನುಗಳಲ್ಲಿ ಈ ಮಳೆ ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಇದು ನಮ್ಮ ಕೃಷಿಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಮಾಹಿತಿಯನ್ನು ತಾವು ವಿವರಗಳೊಂದಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಈವರೆಗೂ ಖುಷ್ಕಿ ಜಮೀನುಗಳಲ್ಲಿ ಮಳೆ ನೀರು ಸಂರಕ್ಷಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಡಿಪ್ಲೊಮೋ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಬಿಎಂ ಆನಂದಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು. ನಾನು ಕೆಎಸ್ ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ದಿನ ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ, ದಿನಕ್ಕೆ 309 ರೂಪಾಯಿ ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಈಗ ರೈತರಿಗೆ ಸಲಹೆ ಕೇಳೋಣ. ಇವತ್ತಿನ ದಿನ ನಾವು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಈ ಪೇರ್ಲಣ್ಣು ಅಂತ ಹೇಳ್ತಾರೆ, ಅಂದ್ರೆ ಗಾವ ಅಂತ ಹೇಳ್ತಾರೆ, ಕೆಲವು ಕಡೆ ಸೀಬೆಹಣ್ಣು ಅಂತ ಹೇಳ್ತಾರೆ. ಈ ಸೀಬೆಹಣ್ಣು ಪ್ರಮುಖ, ಇದು ಒಂದು ವಾಣಿಜ್ಯ ಬೆಳೆ ಆಗಿದ್ದು ಇದನ್ನು ಅನೇಕ ಸಂಶೋಧನೆ ಕೇಂದ್ರಗಳಲ್ಲಿ ಇದನ್ನ ಸಂಶೋಧನೆ ಮಾಡಿರ್ತಾರೆ. ಇದರಲ್ಲಿ ಮುಖ್ಯವಾಗಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇದು ಪ್ರತಿ ವರ್ಷನು ಏನ್ ಮಾಡ್ತದೆ ಅಂದ್ರೆ 3 ಸಾರಿ ಹೂ ಬಿಡ್ತದೆ. ನಾವು ಮ್ಯಾಂಗೋದಲ್ಲಿ ಏನಾಗ್ತದೆ, ಮಾವಿನ ಹಣ್ಣಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ 1 ವರ್ಷ ಹೂ ಬಿಡ್ತದೆ, 1 ವರ್ಷ ಹೂ ಬಿಡಲ್ಲ. ಬಟ್ ಇಲ್ಲಿ ಏನಾಗುತ್ತದೆ ಅಂತಂದ್ರೆ, ಪ್ರತಿ ವರ್ಷನು 3 ಸಲ ಹೂ ಬಿಡ್ತದೆ. ಅಂದ್ರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಹೂ ಬಿಡುತ್ತೆ. ಈ ಮಳೆಗಾಲದಲ್ಲಿ ಹೂ ಬಿಟ್ಟಂತ ಗಿಡಗಳು ಅವು ನಮಗೆ ಚಳಿಗಾಲದಲ್ಲಿ ನಮಗೆ ಹಣ್ಣುಗಳನ್ನು ಕೊಡ್ತಾರೆ, ಚಳಿಗಾಲದಲ್ಲಿ ಹೂ ಬಿಟ್ಟವು ಬೇಸಿಗೆ ಕಾಲದಲ್ಲಿ ಹಣ್ಣುಗಳನ್ನು ಕೊಡ್ತದವೆ. ಈ ರೀತಿ 3 ಸಾರಿ ಅಂದ್ರೆ 3 ಬಾರಿ ಹೂ ಬಿಡುದ್ರಿಂದ ಹಣ್ಣುಗಳ ಗುಣಾಂಶ, ಹಣ್ಣುಗಳ ಗುಣಮಟ್ಟ ಕಡಿಮೆ ಆಗ್ತದೆ. ಅದರಲ್ಲಿ THC ಅಂಶ ಅಂತ ಇರ್ತದೆ, ಸಕ್ಕರೆ ಪ್ರಮಾಣ ಎಲ್ಲ ಕಡಿಮೆ ಆಗ್ತದೆ. ಆಮೇಲೆ ಏನಾಗ್ತದೆ ಅಂದ್ರೆ, ಸಣ್ಣ ಗಾತ್ರದ ಹಣ್ಣುಗಳು, ಈ ರೀತಿ ಹಣ್ಣುಗಳು, ಸಣ್ಣ ಗಾತ್ರದ ಹಣ್ಣುಗಳನ್ನ ಮಾರ್ಕೆಟ್ ನಲ್ಲಿ ಯಾರು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಆಮೇಲೆ ಅದನ್ನ ನಾವು ಹೋಗಲಾಡಿಸಲಿಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಪ್ರತಿ 3 ಬಾರಿ ಹಣ್ಣು ಪಡೆಯೋದಕ್ಕಿಂತ 1 ಸೀಸನ್ ಅಲ್ಲಿ ನಾವು ಹಣ್ಣನ್ನ ಪಡೆಯಬಾರದು. ಆ 1 ಸೀಸನ್ ನಲ್ಲಿ ಹಣ್ಣನ್ನ ಪಡೆಯಲು ಬಾಳ ಅನ್ನೋದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ 1 ಸೀಸನ್ ಅಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೊಸದಾಗಿ ಚಿಗುರ್ತಕ್ಕಂತ ಹೂಗಳನ್ನ ಕಿತ್ತಾಕ್ಬೇಕು. ಆಮೇಲೆ ನೀರು ಕೊಡೋದನ್ನ ತಡಿಬೇಕು. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೂನಿಂಗ್ ಮಾಡಬೇಕು, ಅಂದ್ರೆ ಫ್ಲವರ್ ಪ್ರೂನಿಂಗ್ ಅಂತ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾವು 2 ಸೀಸನ್ ಅಲ್ಲಿ ಹಣ್ಣುಗಳನ್ನು ಬೆಳೆದ್ರೆ ಅವು ದಪ್ಪವಾಗಿ ಮತ್ತು ಗುಣಮಟ್ಟವಾಗಿ ಸಿಗ್ತವೆ, ಮತ್ತು ಸೈಜು ಅಂದ್ರೆ ದಪ್ಪ ಪ್ರಮಾಣದಲ್ಲಿ ಸಿಗ್ತವೆ. THC ಮತ್ತೆ ಸಕ್ಕರೆ ಪ್ರಮಾಣ ಎಲ್ಲಾ ಜಾಸ್ತಿ ಇರ್ತವೆ. ಈ ರೀತಿ ಮಾಡೋದ್ರಿಂದ ಗಿಡಕ್ಕೆ ಅಂದ್ರೆ ಹಣ್ಣಿನ ಬೆಳೆದ್ರೆ ಗಿಡಕ್ಕೆ ಒಂದು ಶಕ್ತಿ ಪೌಷ್ಟಿಕಾಂಶ ಬರ್ತದೆ. ಈಗ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ನಾವು 3 ಬಾರಿ ಹಣ್ಣುಗಳನ್ನು ಪಡೆಯೋದ್ರಿಂದ ಮರದಲ್ಲಿ ಯಾವುದೇ ಒಂದು ಶಕ್ತಿಯುತ ಏನು ಉಳಿದಿರೋದಲ್ಲ. ಯಾಕಂದ್ರೆ ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಒಂದು ಸೀಸನ್ ರೆಸ್ಟ್ ತಗೊಂಡು ಇನ್ನೆರಡು ಸೀಸನ್ ಹಣ್ಣು ಕೊಡಲಿಕ್ಕೆ ಅಡ್ಡಿ ಇಲ್ಲ. ಯಾಕಂದ್ರೆ ಮಾವಿನಲ್ಲಿ ಉಲ್ಟಾಗ್ತದೆ. ಮಾವಿನಲ್ಲಿ ಏನಾಗ್ತದೆ ಅಂದ್ರೆ 2 ವರ್ಷ ಅದು ಸಾಕಷ್ಟು ಪೋಷಕಾಂಶಗಳನ್ನು ತೆಗೆದುಕೊಂಡು ಕೊನೆಯ ವರ್ಷದಲ್ಲಿ ಹಣ್ಣು ಕೊಡ್ತದೆ. ಬಟ್ ಇಲ್ಲಿ ಅದಕ್ಕೆ ಅದೇ ತರ ನಾವು ಇದಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಒಂದು ಸೀಸನ್ ಹಣ್ಣು ಪಡೆಯೋದು ಬಿಟ್ಟು 2 ಸೀಸನ್ ಅಲ್ಲಿ ಮಾತ್ರ ಹಣ್ಣು ಪಡೆಯೋದ್ರಿಂದ ನಾವು ಗುಣಮಟ್ಟ ಹಣ್ಣುಗಳನ್ನು ಪಡೆಯಬಹುದು, ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಸಿಗ್ತದೆ. ಅದರಿಂದ ನಮ್ದ ಒಂದು ಆರ್ಚರ್ಡ್ ಅಂದ್ರೆ ಏನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಅದು ಕೂಡ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿರುವ ಒಂದು ಜನಪದ ಗೀತೆಯನ್ನ ಕೇಳೋಣ. ಜಾನಿತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರ ಹಾರಿ ಮಣ್ಣ ತುಳಿತಾನ ಹಾರಿ ಹಾರ ಹಾರಿ ಮಣ್ಣ ತುಳಿದು ತಮ್ಮಾರ್ಯಾ ನಾರ್ಯಾರು ಹೊರುವಂತ ಐರಾಣಿ ಮುಂಜಾನಿತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರ ಹಾರಿ ಮಣ್ಣ ತುಳಿತಾನ ಹಾರಿ ಹಾರ ಹಾರಿ ಮಣ್ಣ ತುಳಿದು ತಮಾಯ ನಾರ್ಯಾರು ಹೊರುವಂತ ಐರಾಣಿ ನಾರ್ಯಾರು ಹೊರುವಂತ ಐರಾಣಿ ಕುಂಬಾರಣ್ಣ ತಂದೀಡು ನಮ್ಮ ಐರಾಣಿ ತಂದೀಡು ನ ಐರಾಣಿ. ಜನಿತ್ತು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಾರಿ ಮಣ್ಣ ತುಳಿದಾನ, ಹಾರಿ ಹಾರಾರಿ ಮಣ್ಣ ತುಳಿದು ತಮ್ಮಯ್ಯಾನ. ನಾ ಯಾರು ಹೊರುವಂತ ಐರಾಣಿ, ನಾ ಯಾರು ಹೊರುವಂತ ಐರಾಣಿ. ಕುಂಬಾರಣ್ಣ ನಮ್ಮದಿ ಕಡಗಾತ ಕೈಯಿಕ್ಕಿ, ಕೊಡದ ಮ್ಯಾಲೆ ನಾ ಬರತಾಳ, ಕೊಡದ ಮ್ಯಾಲೆ ನಾ ಬರತಾಳ. ಕುಂಬಾರಣ್ಣ ನಮ್ಮದಿ ಕಡಗಾತ ಕೈಯಿಕ್ಕಿ, ಕೊಡದ ಮೇಲೆ ನಾ ಬರತಾಳ, ಕೊಡದ ಮೇಲೆ ನಾ ಬರತಾಳ. ಕೊಡದ ಮ್ಯಾಲೆ ನಾ ಬರದಾಳ್, ಕಲ್ಯಾಣದ ಶರಣ ಬಸವಣ್ಣ ನಾ ದಿಲಿಸ್ಯಾಳ, ಶರಣ ಬಸವಣ್ಣ ನಾ ದಿಲಿಸ್ಯಾಳ. ಕೊಡದ ಮೇಲೆ ನಾ ಬರದಾಳ್, ಕಲ್ಯಾಣ ಹಾರಿ ಮಣ್ಣ ತುಳಿಯುತ್ತ ಮಾರ್ಯಾನ. ನಾ ಯಾರು ಹೊರುವಂತ ಐರಾಣಿ, ನಾ ಯಾರು ಹೊರುವಂತ ಐರಾಣಿ. ಮುಂಜಾನೆ ತುಕುಂಬರಣ್ಣ ಹಾಲು ಬಾನುಂಡನ, ಹಾರಾರಿ ಮಣ್ಣ ತುಳಿದಾನ, ಹಾರಿ ಹಾರಾರಿ ಮಣ್ಣ ತುಳಿಯುತ್ತ ಮಾರ್ಯಾನ. ನಾ ಯಾರು ಹೊರುವಂತ ಐರಾಣಿ, ನಾ ಯಾರು ಹೊರುವಂತ ಐರಾಣಿ, ನಾ ಯಾರು ಹೊರುವಂತ ಐರಾಣಿ, ನಾ ಯಾರು ಹೊರುವಂತ ಐರಾಣಿ. ಹೀಗೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಭತ್ತ ಬೆಳೆಯು ಬೆಳವಣಿಗೆ ಹಂತದಲ್ಲಿದ್ದು, ಈ ಸಂದರ್ಭದಲ್ಲಿ ನಿರೀಕ್ಷಿತ ಇಳುವರಿ ಪಡೆಯಲು ರೈತ ಬಾಂಧವರು ಈ ಕ್ರಮಗಳನ್ನು ಅನುಸರಿಸಬೇಕಾಗಿ ಕೋರಲಾಗಿದೆ. ಭತ್ತದ ಬೆಳೆಯಲ್ಲಿ ನಾಟಿ ಕಾರ್ಯ ಪೂರ್ಣಗೊಂಡಿದ್ದು, ಬೆಳೆಯು ಬೆಳವಣಿಗೆ ಹಂತದಲ್ಲಿದೆ. ನಾಟಿಯಾದ ಒಂದು ತಿಂಗಳಲ್ಲಿ ಕಳೆ ತೆಗೆದು ಎಕರೆಗೆ 12.5 kg ಸಾರಜನಕ ಒದಗಿಸುವ ರಾಸಾಯನಿಕ ಗೊಬ್ಬರವನ್ನು ಕೊಡುವುದು, ಅಥವಾ 1-2 kg ಅಜೋಸ್ಪಿರೇಲಿಯಂ ಜೈವಿಕ ಗೊಬ್ಬರವನ್ನ ಒಂದು ಪುಟ್ಟಿ ಕಾಂಪೋಸ್ಟ್ ಅಥವಾ ಯಾವುದೇ ಸಾವಯವ ಗೊಬ್ಬರದೊಂದಿಗೆ ಬೆರೆಸಿಕೊಡಬೇಕು. ಈ ಹಂತದಲ್ಲಿ ಕಾಂಡಕೊರಕ ಹುಳುವಿನ ಬಾಧೆ ಅಲ್ಲಲ್ಲಿ ಕಂಡುಬಂದಿದ್ದು, ರೈತ ಬಾಂಧವರು ತ್ವರಿತವಾಗಿ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕೋರಲಾಗಿದೆ. ಕಾಂಡಕೊರಕದ ಬಾಧೆಯ ಲಕ್ಷಣಗಳು: ಬೆಳವಣಿಗೆ ಹಂತದಲ್ಲಿ ಮರಿಹುಳು ಕಾಂಡವನ್ನು ಕೊರೆಯುವುದರಿಂದ ಸುಳಿಯು ಒಣಗಿದಂತಾಗಿ ಬಾಧಿತ ಗಿಡದ ಸುಳಿಯು ಸುಲಭವಾಗಿ ಕಿತ್ತು ಬರುವುದು. ಪೈರುತೆನೆ ಹಂತದಲ್ಲಿದ್ದಾಗ ಬಿಳಿ ತೆನೆಗಳಾಗಿ ಬೀಜ ಜೊಳ್ಳಾಗುವುದು. ನಿರ್ವಹಣಾ ಕ್ರಮಗಳು: ಬೆಳೆಯ ಈ ಹಂತದಲ್ಲಿ ಕಾಂಡಕೊರಕದ ಬಾಧೆ ಕಂಡುಬಂದಲ್ಲಿ 3.5 ml ಅಜಾಡಿ ರೆಕ್ಟಿನ್ ಅಥವಾ 1.5 ml ಕ್ಲೋರೋಫೈರಿಫಾಸ್ 20% ಎಸಿ ಅಥವಾ 0.8 ml ಫ್ಲುಬೆಂಡಿ ಅಮೈಡ್ 48 SC ಅಥವಾ 0.2 g ಫ್ಲುಬೆಂಡಿ ಅಮೈಡ್ 20 WG, ಇವುಗಳಲ್ಲಿ ಯಾವುದಾದರೂ ಒಂದನ್ನ 1 L ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಎಕರೆಗೆ 250 L - 300 L ಸಿಂಪರಣ ದ್ರಾವಣ ಬೇಕಾಗುವುದು. ಪ್ರಕಟಣೆಯನ್ನ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಜನಪದ ಗೀತೆಯನ್ನ ಕೇಳೋಣ. ಬಿಆರ್ ಛಾಯಾ ಅವರ ಧ್ವನಿಯಲ್ಲಿದೆ ಈ ಗೀತೆ.